ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈಗ ಪ್ರಾರಂಭ ಆಗೋ ಕಾರ್ಯಕ್ರಮ 7:30 ನಿಮ್ಮ ಜೊತೆಯಾಗಿರ್ತಾರೆ ಶ್ರೀಮತಿ ಮಮತಾ ಆರ್, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೆ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ. ಇಂದಿನ ವಿಷಯ ಮಣ್ಣಿನ ಆರೋಗ್ಯ. ಈ ಕುರಿತು ನೀವು ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2702882, ಎಸ್ಟಿಡಿ ಕೋಡ್ ಸಂಖ್ಯೆ 08282. ಮತ್ತೊಂದು ನಮ್ಮ ದೂರವಾಣಿ ಸಂಖ್ಯೆ 2702883, ಎಸ್ಟಿಡಿ ಕೋಡ್ ಸಂಖ್ಯೆ 08282. ಈ ಸಂಖ್ಯೆಗಳನ್ನು ನೀವು ಉಪಯೋಗಿಸಿ ಕರೆಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುಗರೆ, ರೈತ ಬಾಂಧವರು ಕೂಡ ಮಣ್ಣಿನ ಆರೋಗ್ಯದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481157260. ಕೇಳುಗರೆ, ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಮಗೆ ಸ್ವಾಗತ ಕೋರುತ್ತ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ಈ ಒಂದು ಕಾರ್ಯಕ್ರಮ ತಾವು ತಪ್ಪದೆ ಭಾಗವಹಿಸಿ ತಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಅಂದ್ರೆ ಮಣ್ಣಿನ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ, ಇಲ್ಲ ಮಣ್ಣಿನ ಒಂದು ಗುಣಧರ್ಮಗಳ ಸಂಬಂಧಿಸಿದ ಹಾಗೆ, ಮಣ್ಣು ಪರೀಕ್ಷೆಯ ಒಂದು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಹಾಗೆ ತಾವು ಪ್ರಶ್ನೆಗಳನ್ನ ಕೇಳಬಹುದು. ಇದಲ್ದೇನೆ ಇನ್ನು ಏನು ನಾವು ಕೇಳಬೇಕು ಬೇರೆ ಪ್ರಶ್ನೆ ಇದ್ರೂ ಕೂಡ ತಾವು ಕೇಳಬಹುದು. ತಜ್ಞರಿಂದ ಅದು ಉತ್ತರ ಕೊಡೋಕೆ ಸಾಧ್ಯ ಆದ್ರೆ ನಾವು ಅದನ್ನ ಇಲ್ಲೇ ಕೊಡ್ತೀವಿ, ಇಲ್ಲ ಅಂತಂದ್ರೆ ಆಮೇಲೆ ತಮಗೆ ಉತ್ತರ ತಲುಪಿಸುವ ಒಂದು ಕಾರ್ಯಕ್ರಮನ ಮಾಡ್ತೀವಿ. ನಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀನಿ: 08282 2772 2. ಎಸ್ಟಿಡಿ ಕ್ರಮಾಂಕ 08282. ಇನ್ನೊಂದು 2702883. ಕರೆಗಳು ನಮಗೆ ಸಿಗ್ತಾ ಇಲ್ಲ ಅಂತನೋ ಅವರಿಗೆ ವಾಟ್ಸಪ್ ಸಂಖ್ಯೆ ಕೂಡ ನಾನು ಹೇಳ್ತೀನಿ. ಒಂದು ಹಾ ಹೇಳಿ. ಹಲೋ ಹಲೋ ಹಾ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ ಹಲೋ ಹಲೋ ಮೇಡಮ್. ಹಲೋ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ, ಕರೆ ಕಟ್ ಆಗಿದೆ. ಮೇಡಮ್, ಈಗ ನಾವು ಪ್ರಮುಖವಾಗಿ ಈಗ ಏನು ಮಣ್ಣು ಆರೋಗ್ಯ ಕುರಿತು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಇದರಲ್ಲಿ ಹೇಗೆ ನಾವು ಮನುಷ್ಯರಿಗೆ ಯಾವ ರೀತಿಯಿಂದ ಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಪರೀಕ್ಷೆ ಮಾಡ್ತಾರೆ. ಈಗ ಯಾರಿಗೆ ಅವ್ರಿಗೆ ಹುಷಾರಿಲ್ಲ ಅಂತ ತಕ್ಷಣ ಬ್ಲಡ್ ಟೆಸ್ಟ್, ರಕ್ತ ಟೆಸ್ಟ್, ಮೂತ್ರ ಟೆಸ್ಟ್, ಆಮೇಲೆ ಬೇರೆ ಬೇರೆ ಇನ್ನೂ ಹಲವು ರೀತಿಯ ಒಂದು ಪರೀಕ್ಷೆಗಳನ್ನ ಮಾಡ್ತಾರೆ. ಅದೇ ರೀತಿ ಈಗ ನಮ್ಮ ಮಣ್ಣು ಆರೋಗ್ಯ ಅಂತ ಆಗಿದೆಯೇ ಅಥವಾ ಅನಾರೋಗ್ಯ ಇದೆಯಾ ಅಂತ ನಾವು ಇದು ಮಾಡಕ್ಕೆ ಮಣ್ಣು ಕೂಡ ನಾವು ಪರೀಕ್ಷೆ ಮಾಡ್ತೀವಿ ಮೇಡಮ್. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಈ ಮಣ್ಣು ಪರೀಕ್ಷೆಯ ಒಂದು ಮಹತ್ವದ ಕುರಿತು ನಮ್ಮ ಕೇಳುಗರಿಗೆ ತಾವು ಹೇಳಿ. ಸರ್, ಒಟ್ಟು ಸಸ್ಯಗಳ ಆರೋಗ್ಯಪೂರ್ಣ ಬೆಳವಣಿಗೆಗೆ ಒಟ್ಟು 17 ಪೋಷಕಾಂಶಗಳ ಅಗತ್ಯವಿದೆ. ಈ ಪೈಕಿ ಸಾರಜನಕ, ಇಂಗಾಲ, ಆಮ್ಲಜನಕ, ಜಲಜನಕ ಇವು ಅತಿ ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಸಿಗುತ್ತೆ. ಒಂದು ಕರೆ ಬಂದಿದೆ, ಅದನ್ನ ಸ್ವೀಕಾರ ಮಾಡಿ ನಮ್ಮ ಮುಂದಿನ ಒಂದು ಹಲೋ ಹೇಳಿ ಸರ್. ಹಲೋ, ಹಾ ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ ಹಲೋ ಹಲೋ ಹೇಳಿ. ಹಲೋ ಹಲೋ ಸರ್, ನೀವು ಮಾತಾಡ್ತಿರೋದು ನಮಗೆ ಕೇಳ್ತಾ ಇಲ್ಲ ಸರ್. ನಿಮ್ಮ ಪ್ರಶ್ನೆ ಏನ್ ಕೇಳಿ. ಹಲೋ ಹಲೋ ಹಲೋ, ಇದು ಮತ್ತೆ ಕರೆ ಒಂದು ಕಟ್ ಆಗಿದೆ ಮೇಡಮ್. ಇದು ಮಣ್ಣು ಪರೀಕ್ಷೆ ಒಂದು ಮಹತ್ವದ ಬಗ್ಗೆ ತಾವು ಮತ್ತೆ ತಮ್ಮ ಒಂದು. ಸರ್, ಮಣ್ಣು ದೇವದತ್ತವಾದ ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ನಾವು ಬೆಳೆಯುವ ಎಲ್ಲಾ ಬೆಳೆಗಳಿಗೂ ಮಣ್ಣು ಬೇಕೇ ಬೇಕು. ಮಣ್ಣಿನ ಮಾದರಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದರ ಫಲವತ್ತತೆಯನ್ನು ತಿಳಿದು ವಿವಿಧ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಸಮತೋಲನವಾಗಿ ಒದಗಿಸಿ ಶಿಫಾರಸು ಮಾಡುವುದು ಮತ್ತು ಮಣ್ಣಿನಲ್ಲಿನ ರಸಸಾರ ಮತ್ತು ಲವಣಾಂಶ ಮಟ್ಟ ಅರಿತು ಅದಕ್ಕೆ ಸುಧಾರಣೆಗೆ ಮಾರ್ಗದರ್ಶನ ನೀಡುವುದೇ ಮಣ್ಣು ಪರೀಕ್ಷೆಯ ಮಹತ್ವ. ಹಲೋ ಹಲೋ, ಹೇಳಿ ಮೇಡಮ್. ಹಲೋ, ಹೇಳಿ. ಹಲೋ ಹಲೋ, ಎಲ್ಲಿಂದ, ತಮ್ಮ ಹೆಸರು ಹೇಳಿ, ಯಾವೂರಿಂದ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಹೇಳಿ ಮೇಡಮ್. ಹಲೋ ಹಲೋ ಹಲೋ, ನಾನ್ ಮಾತಾಡಿದ ಅವ್ರಿಗೆ ಕೇಳಿಸ್ತಾ ಇಲ್ವಂತೆ. ಹಲೋ ಹಲೋ ಹಲೋ, ಕೇಳ್ತಾ ಇದೆಯಾ? ಹಾ, ನೀವ್ ಹೇಳಿ, ಮಾತಾಡೋದ್ ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಕೇಳಿ, ನೀವು ಯಾವೂರಿಂದ? ತುಂಬಾ ಪ್ರಾಬ್ಲಮ್ ಇದೆ, ನೀವು ಮಾತಾಡೋದ್ ನಿಮ್ಗೆ ಏನು ಕೇಳ್ತಾನೆ ಇಲ್ಲ. ಹಾ, ನಾವ್ ಮಾತಾಡೋದ್ ನಿಮ್ಗೆ ಕೇಳ್ತಾ ಇದೆ. ಹೌದು ಹೌದು ಹೌದು. ಹಲೋ, ಹಾ ಪ್ರಶ್ನೆ ಕೇಳಿ ಮೇಡಮ್. ಹಲೋ, ತಾಂತ್ರಿಕ ಒಂದು ಸಮಸ್ಯೆ ಇದೆ, ಇದನ್ನ ಸರಿ ಪಡಿಸ್ತಾರೆ. ಮೇಡಮ್, ಮಣ್ಣು ಪರೀಕ್ಷೆ ಯಾಕೆ ಮಾಡ್ಬೇಕಂತ ಹೇಳ್ತೀರಾ? ಮಣ್ಣು ಪರೀಕ್ಷೆ ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಏನಕ್ಕಂದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಮಟ್ಟ ಅರಿತು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲು ಮತ್ತು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡುವುದು ಮತ್ತು ಮಣ್ಣಿನ ರಸಸಾರ ಮತ್ತು ಲವಣಾಂಶ ಮಟ್ಟವನ್ನು ಅರಿತು ಸುಧಾರಣೆಗೆ ಮಾರ್ಗದರ್ಶನ ನೀಡೋದಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಹೇಳೋದು ಕೇಳಿಸ್ತಾ ಇಲ್ಲ ಅವರಿಗೆ. ಇದು ಒಂದ್ ನಾನು ಹೇಳೋದು ಅವ್ರಿಗೆ, ಅವರು ಮಾತಾಡಿರೋದು ಕೇಳಿಸ್ತಾ ಇದೆ, ಬಟ್ ಇಲ್ಲಿಂದ ಮಾತಾಡೋದು ಅವ್ರಿಗೆ ಕೇಳಿಸ್ತಾ ಇಲ್ಲ. ಸೊ ಹಾಗಾಗಿ ಇದು ಹಲೋ ಹೇಳಿ. ಇದು ಒಂದು ಹಲೋ ಹಲೋ ಹಲೋ ಮೇಡಮ್, ಇದು ತಾಂತ್ರಿಕ ಸಮಸ್ಯೆ ಅಂತಾನೆ ಹೇಳ್ಬಹುದು. ಇದರ ಬಗ್ಗೆ ನೋಡ್ತಾ ಇದ್ದಾರೆ ಅವರು, ಆದಷ್ಟು ಬೇಗ ಕನೆಕ್ಟ್ ಫೋನ್ನ ಎರಡೂ ಕಡೆಯಿಂದ ಮಾತಾಡೋ ಹಾಗೆ ಆಗಿದ್ರೆ ನಾವು ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಕೊಡಬಹುದು. ಈಗ ಈ ಮಣ್ಣು ಮಾದರಿ ತೆಗೆಯುವಾಗ ಯಾವ ಒಂದು ಸಮಯ ಸೂಕ್ತ ಅಂತ ಹೇಳ್ತೀರಾ? ಯಾಕಂತಂದ್ರೆ ಇದು ನಮ್ಮ ಬಯಲು ಪ್ರದೇಶದಲ್ಲಿ ಬೇರೆನೆ ಆಗಿರ್ತದೆ ಮಣ್ಣು ತೆಗೆಯುವ ಕಾಲ. ಮಲೆನಾಡಿಗೆ ಬಂದ್ರೆ ಶಿವಮೊಗ್ಗ ಜಿಲ್ಲೆ ಆಗ್ಲಿ, ಚಿಕ್ಕಮಗಳೂರು ಜಿಲ್ಲೆ ಆಗ್ಲಿ, ಹೇಳಿ ಸರ್. ಮುಂಗಾರು ಮಳೆಯ ಮುಂಚೆ ಇಲ್ಲಾಂದ್ರೆ ಬೆಳೆ ಕಟಾವಾದ ನಂತರ ಅಥವಾ ಗೊಬ್ಬರ ಹಾಕೋದಕ್ಕೂ ಮೊದಲು ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳು ಸೂಕ್ತವಾದ ಸಮಯ ಮಣ್ಣು ಮಾದರಿ ತೆಗೆಯಕ್ಕೆ. ಖುಷ್ಕಿ ಜಮೀನಿನಲ್ಲಿ 2-3 ವರ್ಷಕ್ಕೊಮ್ಮೆ ಒಂದ್ಸರಿ ತೆಗಿಬೇಕು, ನೀರಾವರಿ ಜಮೀನಿನಲ್ಲಿ ಪ್ರತಿ ವರ್ಷ ತೆಗಿಬೇಕಂತ ಹೇಳ್ತೀರಾ? ಹೌದು ಸರ್. ಆಮೇಲೆ ಈಗ ಮಣ್ಣಿನ ಮಾದರಿ ತೆಗೆಯುವಾಗ ನಾವು ಯಾವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಬೇಕು ಮತ್ತೆ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಹೇಳಿ. ಹೌದು ಸರ್, ಮಣ್ಣು ಮಾದರಿ ತೆಗೆಯುವಾಗ ಗೊಬ್ಬರದ ಗುಂಡಿ ಹತ್ರ ತೆಗಿಬಾರದು, ಬಾವಿಗಳ ಹತ್ತಿರ, ವಿದ್ಯುತ್ ಕಂಬದ ಹತ್ತಿರ, ಮರದ ಕೆಳಗೆ, ಮದುವಿನ ಹಾಗೂ ನೀರಾವರಿ ಕಾಲುವೆಗಳ ಪಕ್ಕದಲ್ಲಿ ಮಣ್ಣಿನ ಮಾದರಿ ತೆಗಿಬಾರದು. ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದ 3 ತಿಂಗಳ ಒಳಗಡೆ ಮಣ್ಣಿನ ಮಾದರಿ ತೆಗಿಬಾರದು. ಅಕಸ್ಮಾತ್ ತೆಗೆದ್ರು ಪ್ರಶ್ನೆ. ಹಲೋ ಹಲೋ ಹಲೋ ಹೇಳಿ. ಹಲೋ ಸರ್. ಹಲೋ ಹಲೋ ಹಲೋ ಹಲೋ ಹಲೋ. ಇದು ಮತ್ತೆ ಅವರು ಮಾತಾಡಿದ್ದು ಕೇಳಿಸ್ತಾ ಇದೆ, ನಾನು ಮಾತಾಡಿದ್ದು ಕೇಳಿಸ್ತಾ ಇಲ್ಲ. ತಾಂತ್ರಿಕ ಸಮಸ್ಯೆ ಅಂತ ನಾವು ಹೇಳ್ಬೋದು. ಜೊತೆಗೆ ಏನಂತಂದ್ರೆ ಈ ಒಂದು ಇಲ್ಲ, ಇದು ಈಗ ಇದ್ರ ಜೊತೆಗೆ ಮೇಡಮ್ ಈಗ ನಾವು ಹೇಳ್ಬೇಕಂತಂತಂದ್ರೆ ಈಗ ಶಿವಮೊಗ್ಗ ಮತ್ತೆ ದಾವಣಗೆರೆ ಮತ್ತೆ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಮಣ್ಣಿನ ಒಂದು ಮಾದರಿಗಳಿಗೆ ಅಂದ್ರೆ ಮಣ್ಣಿನ ಒಂದು ವಿಧಗಳಿಗೆ ಬಂದ್ರೆ ನಾವು ಶಿವಮೊಗ್ಗದಲ್ಲಿ ಕೆಂಪು ಮಣ್ಣು ಅಂತ ಹೇಳ್ತೀವಿ, ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಜೇಡಿ ಮಣ್ಣು ಅಂತ ಹೇಳ್ತೀವಿ, ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ತೀವಿ. ಇನ್ನು ದಾವಣಗೆರೆ ಜಿಲ್ಲೆಗೆ ಬಂದ್ರೆ ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತೆ ಮಿಶ್ರಣ ಮಣ್ಣು ಅಂದ್ರೆ ಕಪ್ಪು ಮತ್ತೆ ಕೆಂಪು ಎರಡು ಕೂಡ ಸೇರಿರೋದು ಮಣ್ಣು ಇರ್ತದೆ. ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಮರಳು ಮಿಶ್ರಿತ ಮಣ್ಣು ಕೂಡ ನಾವು ಕಾಣಬಹುದು ಇದರಲ್ಲಿ. ಜೊತೆಗೆ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲೆಗೆ ಬಂದ್ರೆ ಕೆಂಪು ಮಣ್ಣು, ಆಮೇಲೆ ಮರಳು ಮಿಶ್ರಿತ ಜೇಡಿ ಮಣ್ಣು, ಇದೆಲ್ಲ ಮಣ್ಣುಗಳನ್ನ ನಾವು ಈ ಒಂದು 3 ಜಿಲ್ಲೆಗಳಲ್ಲಿ ನಾವು ಕಾಣಬಹುದು. ಈಗ ವಾಟ್ಸಪ್ ಮುಖಾಂತರ ನಮ್ಗೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ ಚಿತ್ರದುರ್ಗದಿಂದ, ಸತೀಶ್ ಅಂತ ಹೇಳ್ಬಿಟ್ಟು. ಮಣ್ಣು ಪರೀಕ್ಷೆಯಾದ ನಂತರ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಎಂದು ನೀವೇ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಣ್ಣು ಪರೀಕ್ಷೆ ನಂತರ ಅದರಲ್ಲಿ ಯಾವ ಬೆಳೆಗೆ ಎಷ್ಟು ಶಿಫಾರಸು, ರಸಗೊಬ್ಬರ, ಕಾಂಪೋಸ್ಟ್ ಆಗಲಿ, ಲಘು ಪೋಷಕಾಂಶ ಆಗಲಿ, ಎಲ್ಲದೂ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಇರುತ್ತೆ, ಅದರಲ್ಲೇ ಇರುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಅದನ್ನ ಇವ್ರಿ ನಮ್ಮ ರೈತರಿಗೆ ಅಂದ್ರೆ ಕೆಲವೊಬ್ಬರಿಗೆ ಓದು ಬರೆಯಕ್ಕೆ ಬರದೇ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಿಂದ ನೀವು ಅವರಿಗೆ ಸಮಾಧಾನ ಪಡಿಸ್ತೀರಿ? ನಿಮ್ಮ ಮಣ್ಣು ಆರೋಗ್ಯ ಚೀಟಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಲ್ಲಿ ತಗೊಂಡೋಗಿ ಅವರು ವಿಚಾರಿಸ್ಕೊಬಹುದು. ಚಿಕ್ಕಮಗಳೂರಿನಿಂದ ಈಶ್ವರಪ್ಪ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದರೆ ವಾಟ್ಸಪ್ ಮುಖಾಂತರ, ನಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆಗೆ ನೀವೇ ಬರ್ತೀರಾ ಅಥವಾ ನಾವೇ ಮಣ್ಣನ್ನ ಪರೀಕ್ಷಾ ಕೇಂದ್ರಕ್ಕೆ ತರಬೇಕಾ ಅಂತ. ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಅಲ್ಲಿ ವಿಚಾರಿಸಬಹುದು ಅಥವಾ ತಾವೇ ಮಣ್ಣನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕೊಡಬಹುದು. ಇನ್ನೊಂದು ಈಗ ನೇರ ಪ್ರಶ್ನೆ ಬಂದಿದೆ. ಹಲೋ ಕೇಳಿಸ್ತಾ ಇಲ್ವಾ? ಏನ್ ಹೇಳಿ? ಹಲೋ ಹಲೋ, ಇದು ಮತ್ತೆ ನಾನು ಹೇಳಿದ್ದು ಅವ್ರಿಗೆ ಕೇಳಿಸ್ತಾ ಇಲ್ಲ, ಅವ್ರು ಮಾತಾಡಿದ್ ಮಾತ್ರ ಕೇಳಿಸ್ತಾ ಇದೆ. ಈಗ ವಾಟ್ಸಪ್ ಮುಖಾಂತರ ಇನ್ನೊಬ್ರು ನಮ್ಗೆ ಪ್ರಶ್ನೆ ಕೇಳಿದ್ದಾರೆ ಸಾಗರದಿಂದ, ಕುಸುಮಾ ಜಗದೀಶ್ ಅಂತ ಹೇಳ್ಬಿಟ್ಟು ಮಣ್ಣಿನ ಪರೀಕ್ಷೆ ಯಾಕೆ ಬೇಕು ಅಂತ. ಈಗಾಗಲೇ ತಾವು ಹೇಳಿದ್ರಿ ಆರಂಭದಲ್ಲಿ ಏನಂತಂದ್ರೆ ಮಣ್ಣು ನಾವು ಯಾಕೆ ಪರೀಕ್ಷೆ ಮಾಡಬೇಕು ಅಂತ ಅನ್ನೋದನ್ನ ಇವರಿಗೆ ಒಂದು ಉತ್ತರ ರೂಪದಲ್ಲಿ ತಾವು ಹೇಳಿ ಮೇಡಮ್. ಯಾಕೆ ಬೇಕು ಮಣ್ಣು ಪರೀಕ್ಷೆ ಅಂದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅದರಲ್ಲಿ ಫಲವತ್ತತೆ ತಿಳಿಯುತ್ತೆ ಮತ್ತು ಯಾವ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಸಹ ಸಮತೋಲನವಾಗಿ ಒದಗಿಸಲು ಶಿಫಾರಸು ಮಾಡಬಹುದು. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ. ಇವತ್ತು ನನ್ನ ಜೊತೆಗೆ ಶ್ರೀಮತಿ ಮಮತಾ ಆರ್ ಅವರು ಇದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು ಶಿವಮೊಗ್ಗ. ಇವರು ಈ ಮಣ್ಣಿನ ಆರೋಗ್ಯದ ಕುರಿತು ತಾವೇನಾದರೂ ಮಾಹಿತಿ ಪಡೆಯುವಂತಾದರೆ ಅಥವಾ ಇದ್ರ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ತಾವು ಈಗ ನೇರ ಪ್ರಸಾರದಲ್ಲಿ ಇರ್ತಕ್ಕಂಥದ್ದು ತಾವು ಈ ದೂರವಾಣಿ ಮುಖಾಂತರ ನಮ್ಮ ಒಂದು ಆಕಾಶವಾಣಿ ಭದ್ರಾವತಿಗೆ ತಾವು ಕರೆ ಮಾಡಿ ತಮ್ಮ ಒಂದು ಪ್ರಶ್ನೆ ಅಥವಾ ಸಲಹೆ ಸೂಚನೆಗಳನ್ನ ತಿಳಿಸಬಹುದು. ನಾನು ದೂರವಾಣಿ ಸಂಖ್ಯೆ ಹೇಳ್ತೇನೆ, 08282, ಇದು STD ಕ್ರಮಾಂಕ. ದೂರವಾಣಿ ಸಂಖ್ಯೆ 270282. ಇನ್ನೊಂದು 270283. ಕರೆ ಸಿಗದೆ ಇದ್ದಾಗ, ಈಗ ಏನು ಒನ್ ವೇ ಆಗಿದೆ ಅಂತಂದ್ರೆ ನಾನು ಮಾತಾಡಿದ್ದು ಕೇಳಿಸೋದಿಲ್ಲ, ನೀವು ಮಾತಾಡಿರೋದು ಕೇಳಿಸ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ವಾಟ್ಸಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 94815726000. ವಾಟ್ಸಪ್ ಸಂಖ್ಯೆ ಇನ್ನೊಂದ್ಸಲ 94815726000. ಇದು ಹಲೋ ಕಿಸಾನ್ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ, ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ, ಕರೆ ಬರ್ತಾ ಇದೆ ಆದ್ರೆ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ, ಇಲ್ಲ ನಾನು ಮಾತಾಡಿರೋದು ಅವ್ರಿಗೆ ಕೇಳಿಸ್ತಾ ಇಲ್ಲ, ಅವ್ರು ಮಾತಾಡಿದ ಮಾತ್ರ ಕೇಳಿಸ್ತಾ ಇದೆ. ಅದು ಮತ್ತೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರೋದು ಇದೆ. ಈಗ ನಾವು ಮತ್ತೆ ಈ ಮಣ್ಣಿನ ಬಗ್ಗೆ ನಾವು ಮಾತಾಡೋದಾದರೆ, ಮಣ್ಣು ಒಂದು ಜೀವಂತ ಇದು ಅಂತ ಹೇಳ್ಬೋದು, ಜೀವಂತ ವಸ್ತು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚು ಏನಂತಂತಂದ್ರೆ, ಈಗ ತುಂಬಾನೇ ಒಂದು ಜಾಗತಿಕ ಮಟ್ಟದಲ್ಲಿ ಮಣ್ಣು ಉಳಿಸ್ರಿ ಅಂತ ನಾವು ಒಂದು ಸದ್ಗುರುಗಳ ಅವರ ಒಂದು ಅಭಿಯಾನ ಕೂಡ ಇದರ ಆಗ್ತಾ ಇದೆ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಒಂದು ವಾಟ್ಸಪ್ ಪ್ರಶ್ನೆ ಬಂದಿದೆ ಭೈರೇಶ್ ದಾನವಾಡಿ ಗ್ರಾಮದಿಂದ. ಅವರು ಪ್ರಶ್ನೆ ಕೇಳಿದ್ದಾರೆ, ಸರ್ ಮಣ್ಣನ್ನು ಯಾವ ರೀತಿ ತೆಗೆಯಬೇಕು ಅಂತ. ಮೇಡಮ್, ಇದು ಅಂದ್ರೆ 1 ಎಕರೆ ಜಮೀನಿನಲ್ಲಿ ಯಾವ ಯಾವ ಭಾಗದಲ್ಲಿ ಎಷ್ಟು ಅಡಿ ಆಳದಲ್ಲಿ ಮಣ್ಣು ತೆಗೆಯಬೇಕು, ಸರ್ ಮಣ್ಣನ್ನು ಯಾವ ವಿಧಾನದಲ್ಲಿ ನಮ್ಮ ಭೂಮಿಯಿಂದ ತೆಗೆಯಬೇಕು ಅಂತ ಹೇಳಿದ್ದಾರೆ. ಮೇಡಮ್ ಅವರಿಗೆ ಉತ್ತರ ಕೊಡಿ. ಮೊಟ್ಟ ಮೊದಲನೆಯದಾಗಿ ಮಣ್ಣಿನ ಮಾದರಿ ತೆಗೆಯುವಾಗ ಜಮೀನಿನ ಮೇಲ್ಮೈ ಲಕ್ಷಣ ಹಾಗೂ ವ್ಯತ್ಯಾಸಗಳಿಗೆ ಅನುಗುಣವಾಗಿ ವಿವಿಧ ಭಾಗಗಳಾಗಿ ವಿಂಗಡಿಸಬೇಕು. ಪ್ರತಿ ಭಾಗದ ಜಮೀನಿನಿಂದ ಪ್ರತ್ಯೇಕ ಮಣ್ಣು ಮಾದರಿ ತೆಗೆಯಬೇಕು. ಅಂದರೆ ಪ್ರತಿ ವಿಂಗಡಣೆಯಿಂದ 8-10 ಉಪ ಮಣ್ಣಿನ ಮಾದರಿಯನ್ನು ಜಿಗ್ಜಾಗ್ ಮ್ಯಾನರ್ಲಿ ತೆಗೆಯಬೇಕು. ಫಸ್ಟು ಸಂಗ್ರಹಣೆ ಮಾಡೋಕ್ಕಿಂತ ಮುಂಚೆ ಭೂಮಿಯ ಮೇಲೆ ಕಲ್ಲು ಕಸ ಕಂಡಿ ತೆಗೆದು ಸ್ವಚ್ಛಗೊಳಿಸಬೇಕು. ನೆಕ್ಸ್ಟು ಸಲಕೆಯನ್ನು ಬಳಸಿ ವಿ ಆಕಾರದಲ್ಲಿ 9 ಇಂಚು ಆಳದ ಗುಂಡಿಯನ್ನು ತೆಗೆಯಬೇಕು. ನಂತರ ಮೇಲಿನಿಂದ ಕೆಳಗಿನವರೆಗೆ ನಿಧಾನವಾಗಿ 1 ಇಂಚು ದಪ್ಪದಷ್ಟು ಮಣ್ಣನ್ನು ಗುಂಡಿಯ ಎರಡೂ ಕಡೆಯಿಂದ ತೆಗೆಯಬೇಕು. ಇದನ್ನು ತೆಗೆದುಬಿಟ್ಟು ಶುದ್ಧವಾದ ಬಕೆಟ್ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಸಂಗ್ರಹಿಸಬೇಕು. ಕೊನೆಯಲ್ಲಿ 8-10 ಉಪ ಮಣ್ಣಿನ ಮಾದರಿಯಲ್ಲಿ ಇದೇ ರೀತಿ ತೆಗೆದು ಎಲ್ಲ ಮಿಶ್ರಣ ಮಾಡಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹರಡಿ ವೃತ್ತಾಕಾರವಾಗಿ ಹರಡಬೇಕು. ನಂತರ ಇದನ್ನು 4 ಭಾಗ ಮಾಡಬೇಕು. ಭಾಗ ಮಾಡಿ ಎರಡು ದಿಕ್ಕಿನ ಭಾಗವನ್ನು ಉಳಿಸಿಕೊಂಡು ಇನ್ನುಳಿದ ಎರಡು ದಿಕ್ಕನ್ನು ತಿರಸ್ಕರಿಸಬೇಕು. ಇದೇ ರೀತಿ 1/2 kg ಮಣ್ಣು ಉಳಿಯೋವರೆಗೂ ಮುಂದುವರಿಸಬೇಕು. ಇದನ್ನು ನಾವು ಕ್ವಾಟ್ರಿಂಗ್ ಪದ್ಧತಿ ಅಂತೀವಿ. ಅಂದರೆ ಈ 1/2 kg ಮಣ್ಣು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯಾಗಿರುತ್ತದೆ. ಇದಾದ ನಂತರ 1/2 kg ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಇಲ್ಲವೇ ಬಟ್ಟೆ ಚೀಲದಲ್ಲಿ ತುಂಬಿಸಿ ಮಾಹಿತಿ ಚೀಟಿಯೊಂದಿಗೆ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ವಿಶ್ಲೇಷಣೆ ಕಳಿಸಬೇಕು. ಮಾಹಿತಿ ಚೀಟಿ ಅಂದರೆ ರೈತರ ಹೆಸರು, ವಿಳಾಸ, ಸರ್ವೇ ನಂಬರ್, ಎಷ್ಟು ಏರಿಯಾ ಇದೆ, ಮತ್ತೆ ಏನು ಖುಷ್ಕಿನೋ ನೀರಾವರಿ, ಇದೆಲ್ಲ ಚೀಟಿಯೊಂದಿಗೆ ಮಣ್ಣು ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈಗ ತಾವು ಹೇಳ್ತಾ ಇದ್ರಿ ಈ ಮಣ್ಣು ಮಾದರಿ ಏನೇ ತೆಗಿಬೇಕು ಅಂತ, ಬಟ್ ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಸಲಕರಣೆಗಳ ಬೇಕಾ, ವಿಶೇಷವಾದ ಏನಾದ್ರೂ ಸಲಕರಣೆಗಳ ಬೇಕಾ, ಅಥವಾ ನಮ್ಮ ರೈತ ಬಾಂಧವರಲ್ಲಿ ಏನ್ ಸಿಗುತ್ತೆ ಅದರಿಂದ ತೆಗೆದ್ರೆ ಸಾಕಂತ ಹೇಳ್ತೀರಾ? ಸಲಿಕೆ ಬೇಕು, ಪಿಕಾಸಿ, ಬಕೆಟ್, ಪಾಲಿಥಿನ್ ಹಾಳೆ ಮತ್ತು ಮಣ್ಣು ಮಾದರ, ಮಣ್ಣು ಸಂಗ್ರಹಣ ಬಟ್ಟೆಯ ಚೀಲ, ಮಾಹಿತಿ ಚೀಟಿ, ಇದೆಲ್ಲ ಬೇಕಂತ ಹೇಳ್ತೀರಾ? ಈಗ ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿ ಇರೋದು. ನನ್ನ ಜೊತೆ ಸಹಾಯಕ ಕೃಷಿ ನಿರ್ದೇಶಕರು ಶಿವಮೊಗ್ಗದ ಮಮತಾ ಆರ್ ಅವರು ಇದ್ದಾರೆ. ಇವತ್ತಿನ ವಿಷಯ ಅಂತಂದ್ರೆ ಮಣ್ಣು ಆರೋಗ್ಯ ಕುರಿತು, ಅಂದ್ರೆ ಮಣ್ಣು ನಾವು ಯಾವ ರೀತಿಯಿಂದ ಸುಸ್ಥಿರ ಸ್ಥಿತಿಯಲ್ಲಿ ಇಡಬೇಕು, ಮಣ್ಣಿನ ಆರೋಗ್ಯ ಹೇಗೆ ಕಾಪಾಡಬೇಕು, ಯಾಕಂತಂದ್ರೆ ಯಥೇಚ್ಛವಾಗಿ ಒಂದು ಇಳುವರಿಯ ಒಂದು ಆಸೆಯಲ್ಲಿ ಆಗಿರಲಿ ಅಥವಾ ಹಣದ ಒಂದು ಆಸೆಯಲ್ಲಿ ಆಗಿರಲಿ, ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಗೊಬ್ಬರ ಹಾಕಿದರೆ ನಮಗೆ ಜಾಸ್ತಿ ಇಳುವರಿ ಬರುತ್ತೆ, ಜಾಸ್ತಿ ನಾವು ಲಾಭ ಪಡಿಬಹುದು ಅಂತ ಒಂದು ಈ ಒಂದು ಸಮಯದಲ್ಲಿ ಆತರ ಯೋಚನೆ ಮಾಡಿಕೊಂಡು ಜಾಸ್ತಿ ಗೊಬ್ಬರ ಹಾಕ್ತಕ್ಕಂತ ಒಂದು ರೈತರಿಗೆ ಕೂಡ ಇದು ನಾವು ಕಿವಿ ಮಾತಂತ ಹೇಳ್ಬಹುದು. ಜೊತೆಗೆ ಖರ್ಚು ಕೂಡ ಜಾಸ್ತಿ ಬರುತ್ತೆ, ಜೊತೆಗೆ ಖರ್ಚು ಕೂಡ ಜಾಸ್ತಿ ಬರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ದೇ ಆದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಒದಗಿಸಬಹುದು, ಜೊತೆಗೆ ಖರ್ಚು ಕೂಡ ಕಡಿಮೆ ಮಾಡಬಹುದು ಅನ್ನುತ್ತ ಈಗ ಒಂದು ವಾಟ್ಸಪ್ ಮುಖಾಂತರ ಸಂದೇಶ ಬಂದಿದೆ. ಮೇಡಮ್ ನಮಸ್ತೆ ಸರ್, ನನ್ನ ಪ್ರಶ್ನೆ ಮೇಡಮ್ಗೆ, ನಮಗೆ ಇತ್ತೀಚೆಗೆ ತುಂಬಾ ಮಳೆಯಿಂದ ಗುಡ್ಡದಲ್ಲಿನ ನೀರು ಹಳ್ಳವಾಗಿ ಹರಿದು ಬಂದಿದೆ. ಈಗ ತೋಟದಲ್ಲಿ ತುಂಬಾ ನೀರಿದೆ, ಅದು ತಿಳಿಯಾಗಿ ಹಸಿರು ಪಾಚಿಯಾಗಿದೆ, ಇದಕ್ಕೆ ಫಸಲು ಸರಿಯಾಗಿ ಬರುವುದಿಲ್ಲ, ಏನ್ ಮಾಡಬೇಕು ತಿಳಿಸಿ. ಆಮೇಲೆ ನಮ್ಮ ತೋಟದಲ್ಲಿ ಊರಿನ ಎಲ್ಲ ನೀರು ಸೇರುತ್ತೆ, ಇದರಿಂದ ಮಣ್ಣಿನ ಫಲವತ್ತೆ ಏನಾಗುತ್ತೆ ತಿಳಿಸಿ. ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು ಪ್ರಶ್ನೆ ಕೇಳಿದ್ದಾರೆ. ಮೇಡಮ್ ಅಂದ್ರೆ ಇವರ ಜಮೀನಿಗೆ ಹೊರಗಡೆಯಿಂದ ಎಲ್ಲ ನೀರು ಬಂದ್ಬಿಟ್ಟು ಹಸಿರು ಪಾಚಿ ಬೆಳ್ಕೊಳ್ತದಂತೆ, ಹಸಿರು ಪಾಚಿ ಬೆಳ್ಕೊಂಡಿದೆ, ಇದಕ್ಕೆ ಏನ್ ಮಾಡ್ಬೇಕು? ಆಮೇಲೆ ತೋಟದಲ್ಲಿ ಎಲ್ಲಾ ನೀರು ಕೂಡ ಅಲ್ಲೇ ಸೇರುತ್ತಂತೆ, ಸೊ ಮಣ್ಣಿನ ಫಲವತ್ತೆ ಏನಾಗುತ್ತೆ ಇದಕ್ಕೆ ಆತರ ಸೇರ್ಕೊಂಡ್ರೆ ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ಮೇಡಮ್ ಅದೇ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದಂತರದಲ್ಲಿ ಫಲವತ್ತತೆ ತಿಳಿಯುತ್ತೆ ಸರ್. ಫಲವತ್ತತೆ ಅಂದ್ರೆ ಚಂದ್ರಿಕಾ ಅವರೇ, ನಿಮಗೆ ಮಣ್ಣು ಪರೀಕ್ಷೆ ಮಾಡಿಸೋದು ಒಳ್ಳೇದು ಅಂತ, ಅಂದ್ರೆ ನೀವು ಕೃಷಿ ತೆಗೆದುಕೊಳ್ಳೋಕ್ಕಿಂತ ಮೊದಲು, ಯಾವ ಬೆಳೆ ತೆಗೆದುಕೊಳ್ಳೋಕ್ಕಿಂತ ಮೊದಲು ಮಣ್ಣು ಪರೀಕ್ಷೆ ಮಾಡಿಸೋದು ಒಳ್ಳೇದು ಅಂತ ಹೇಳ್ತೀನಿ. ಜೊತೆಗೆ ಇನ್ನೊಬ್ರು, ನಮಸ್ಕಾರ ಸರ್ ಮತ್ತು ಮೇಡಮ್, ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಕಬ್ಬು ಮತ್ತು ಅರಿಶಿನ ಬೆಳೆಯನ್ನು ಬೆಳೆಯುತ್ತೇವೆ. ನಮ್ಮಲ್ಲಿ ವಿಶೇಷವಾಗಿ ಕಪ್ಪು ಮಣ್ಣು ಗರಸು ಮಿಶ್ರಿತ ಮಣ್ಣನ್ನು ಇದೆ. ಬೆಳೆ ಮಾಡುವಾಗ ಪ್ರತಿ ವರ್ಷ ಮಣ್ಣನ್ನು ಪರೀಕ್ಷೆ ಮಾಡಬೇಕಾ ಮತ್ತು ಎಷ್ಟು ಪಿಹೆಚ್ ವರೆಗೆ ಮಣ್ಣಿನ ರಸಸಾರ ಇರಬೇಕು ಹಾಗೂ ಅದರ ಒಂದು ರಸಸಾರ ಹೆಚ್ಚು ಮತ್ತು ಕಡಿಮೆ ಮಾಡಲು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕುಷ್ಕೆ ಜಮೀನಿನಲ್ಲಿ 2-3 ವರ್ಷಕ್ಕೊಮ್ಮೆ ಒಂದ್ಸರಿ ತೆಗಿಬೇಕು. ರಸಸಾರ ಅಂದ್ರೆ ಪಿಎಚ್ ಇದು ಮಧ್ಯಮ, ನಾರ್ಮಲ್ ಸಾಯಿಲ್ಸ್ ಅಂದ್ರೆ 6.5-7.5 ಇರುತ್ತೆ. 6.5 ಕಡಿಮೆ ಇದ್ರೆ ಅದನ್ನು ಆಮ್ಲೀಯ ಮಣ್ಣು ಅಥವಾ ಅಸಿಡಿಕ್ ಸಾಯಿಲ್ ಅಂತೀವಿ. 7.5 ಜಾಸ್ತಿ ಇದ್ರೆ ಕ್ಷಾರೀಯ ಮಣ್ಣು. ಆಮ್ಲೀಯ ಮಣ್ಣಿಗಾದ್ರೆ ಸುಣ್ಣವನ್ನು ಸೇರಿಸಬೇಕು, ಕ್ಷಾರೀಯ ಮಣ್ಣಿದ್ರೆ ಜಿಪ್ಸಮ್ ಅನ್ನು ಹಾಕ್ಬೇಕು. ನನಗನ್ಸುತ್ತೆ ಚಂದ್ರಿಕಾ ಅವರಿಗೆ ಉತ್ತರ ಸಿಕ್ತು, ವಾಟ್ಸಪ್ ಮುಖಾಂತರ ಅವ್ರು ಏನ್ ಕೇಳಿದ್ರು ಪ್ರಶ್ನೆನ ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ. ನೀವು ತಮ್ಮ ಪ್ರಶ್ನೆಗಳನ್ನ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ, ಮಣ್ಣಿನ ಒಂದು ಸುಸ್ಥಿರತೆಗೆ ಸಂಬಂಧಿಸಿದ ಹಾಗೆ, ಮಣ್ಣಿನ ಒಂದು ಉಪಚಾರಕ್ಕೆ ಸಂಬಂಧಿಸಿದ ಹಾಗೆ ತಮ್ಮ ಪ್ರಶ್ನೆಗಳು ಇರಲಿ ಈ ಒಂದು ಕಾರ್ಯಕ್ರಮದಲ್ಲಿ. ನನ್ನ ಜೊತೆ ಶ್ರೀಮತಿ ಮಮತಾ ಆರ್ ಅವರಿದ್ದಾರೆ. ಇವರು ಸಹಾಯಕ ಕೃಷಿ ನಿರ್ದೇಶಕರು, ಶಿವಮೊಗ್ಗ ಜಿಲ್ಲೆ. ಇವರು ಇವತ್ತು ಮಣ್ಣು ಏನು ಆರೋಗ್ಯದ ಕುರಿತು, ಮಣ್ಣಿನ ಒಂದು ಪರೀಕ್ಷೆಯ ಕುರಿತು, ಮಣ್ಣು ಯಾವ ರೀತಿಯಿಂದ ನಾವು ಸುಸ್ಥಿರಗೊಳಿಸಬೇಕು, ಮಣ್ಣು ಯಾವ ರೀತಿಯಿಂದ ನಾವು ಆರೋಗ್ಯವಂತನಾಗಿ ಮಾಡಬೇಕು ಅಂತನ್ನೋದನ್ನ ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ನಾನು ಇನ್ನೊಂದು ಸಲ ನಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳ್ತೀನಿ, 0828227282. ಇನ್ನೊಂದು 270283. ಕರೆಗಳು ಸಿಗ್ತಾ ಇಲ್ಲ. ಈಗ ಏನು ತಾಂತ್ರಿಕ ಸಮಸ್ಯೆ ಆಗಿದೆ ಅಂತಂದ್ರೆ, ನಾನ್ ಮಾತಾಡೋದು ಕೇಳಿಸುತ್ತೆ, ಬಟ್ ಅವ್ರು ಮಾತಾಡಿದ್ದು ಕೇಳಿಸಲ್ಲ. ನಾನ್ ಮಾತಾಡಿರೋದು ಕೇಳಿಸುತ್ತೆ, ಇಲ್ಲ ಅವ್ರು ಮಾತಾಡಿರೋದು ಕೇಳಿಸಲ್ಲ. ಈ ತರ ಆಗಿರೋದು ಸಮಸ್ಯೆ ಆಗಿದೆ ಅಂತಂದ್ರೆ ವಾಟ್ಸಪ್ ಮುಖಾಂತರ ತಾವು ತಮ್ಮ ಸಂದೇಶಗಳನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 94815726000. ಇನ್ನೊಂದ್ಸಲ ಹೇಳ್ತೀನಿ, ವಾಟ್ಸಪ್ ಸಂಖ್ಯೆ 94815726000. ಇದು ನೇರ ಫೋನಿನ ಕಾರ್ಯಕ್ರಮ. ತಮಗೋಸ್ಕರ ಈ ಒಂದು ಕಾರ್ಯಕ್ರಮ, ತಮ್ಮ ಒಂದು ಮಾಹಿತಿಗೋಸ್ಕರ ಈ ಒಂದು ಕಾರ್ಯಕ್ರಮ ತಾವು ತಪ್ಪದೆ ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳುವೆ ಅಂತ ಹೇಳುತ್ತಾ, ಈಗ 52% ಕೃಷಿ ಮಣ್ಣು ಈಗಾಗಲೇ ಅವನತಿಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಣ್ಣು ಉಳಿಸಿ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಅಭಿಯಾನ ಕೂಡ ಆರಂಭವಾಗಿದೆ. ಈಗ ನಾವು ಈಗ ಇದ್ರ ಜೊತೆಗೆ ಈಗ ಏನಂತಂದ್ರೆ, ಪ್ರತಿ December 5 ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಆಮೇಲೆ ಈ ಬಾರಿಯ ಘೋಷವಾಕ್ಯ ಅಂದ್ರೆ, ಈಗ 2025 ಡಿಸೆಂಬರ್ನ ಒಂದು ಏನು ವಿಶ್ವ ಮಣ್ಣು ದಿನಾಚರಣೆ ಮಾಡ್ತಾ ಇದ್ದಾರೆ, ಅದರ ಒಂದು ಘೋಷವಾಕ್ಯ ಅಂತ ಹೇಳಿದ್ರೆ, ಆಹಾರ ಎಲ್ಲಿಂದ ಆರಂಭವಾಗುತ್ತೆ ಅಂತ, ಮಣ್ಣು ಆಹಾರ ಎಲ್ಲಿಂದ ಆರಂಭವಾಗುತ್ತೆ ಅಂತ. ಇದು ಮಣ್ಣು ಅಂತಂದ್ರೆ ನಾವು ಆಹಾರದ ಒಂದು ಮುಖ್ಯ ಮೂಲ ಅಂತ ಹೇಳ್ಬಹುದು. ಮನುಷ್ಯನಿಗೆ ಅಗತ್ಯವಿರುವಂತೆ ಮಣ್ಣಿಗೂ ಪೋಷಕಾಂಶದ ಅಗತ್ಯವಿರುತ್ತೆ. ನಮ್ಮ ಒಂದು ಜೀವನಕ್ಕೆ ನೀರು, ಶುದ್ಧ ಗಾಳಿಯಂತೆ ಮಣ್ಣು ಕೂಡ ಅಗತ್ಯವಾಗಿದೆ. ಆದರೆ ಇಂದು ಮಾನವನ ತನ್ನ ಸ್ವಾರ್ಥ ಚಟುವಟಿಕೆಗಳಿಂದ ಮಣ್ಣಿನ ಸವಕಳಿಯು ಹೆಚ್ಚಾಗುತ್ತಿದೆ. ಜೊತೆಗೆ ಮಣ್ಣಿನ ಗುಣಮಟ್ಟವನ್ನು ಕೂಡ ಕಾಪಾಡಿಕೊಳ್ಳುವುದು, ಮಣ್ಣಿನ ಸವೆತವನ್ನು ಕಡಿಮೆ ಮಾಡಿ ಮಣ್ಣಿನ ಸಂರಕ್ಷಣೆ ಮಾಡಬೇಕಾಗಿದೆ. ಮಣ್ಣು ಇಲ್ಲದ ಜೀವನ ಊಹಿಸಲು ಸಾಧ್ಯ ಇಲ್ಲ ಅಲ್ವಾ ಮೇಡಮ್? ಸೊ ಹೀಗಾಗಿ ನಾವು ಮಣ್ಣಿನ ಒಂದು ಆರೋಗ್ಯ ಕಾಪಾಡಬೇಕು, ಮುಂದಿನ ಪೀಳಿಗೆಗಳಿಗೆ ಇದನ್ನ ಇಡಬೇಕು, ಅವರಿಗೆ ಈ ಒಂದು ಮಣ್ಣು ನಾವು ಕೊಡುಗೆಯಾಗಿ ಕೊಡಬೇಕು. ಯಾಕಂದ್ರೆ ನಮ್ಮ ಒಂದು ಟೈಮಲ್ಲಿ ಮಾತ್ರ ಹೆಂಗಂದ್ರೆ ಹಂಗೆ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಬಿಸಾಕಿ ಹೋಗೋದಲ್ಲ ಇದು. ಮುಂದಿನ ಪೀಳಿಗೆಗೆ ಕೂಡ ಇದು ನಾವು ಬಳುವಳಿಯಾಗಿ ಅವರಿಗೆ ಕೊಡಬೇಕು ಅಂತ ಹೇಳುತ್ತಾ, ಈ ಒಂದು ಮಣ್ಣಿನ ಒಂದು ಪರೀಕ್ಷೆಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಮುಂದೆ ನಾವು ಸಾಗುತ್ತಾ ಹೋದ್ರೆ, ಈಗ ಇದು ನಾವು ವಿಶ್ವ ಮಣ್ಣು ಅಂದ್ರೆ 2002 ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈನ್ಸ್ ಒಕ್ಕೂಟವು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸಲು 5 ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲು ಪ್ರಸ್ತಾಪ ಮಾಡಿತ್ತು. ನಂತರ 2013 ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ FAO ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 68ನೇ ಸಮ್ಮೇಳನದಲ್ಲಿ ವಿಶ್ವ ಮಟ್ಟದಲ್ಲಿ ಮಣ್ಣಿನ ದಿನವನ್ನು ಆಚರಿಸಬೇಕೆಂದು ಪ್ರಸ್ತಾಪ ಮಾಡಲಾಯಿತು. ಈ ಸಭೆಯಲ್ಲಿ ಈ ದಿನವನ್ನು ಆಚರಿಸಲು ಒಪ್ಪಿಗೆ ಸೂಚಿಸಿತು. ತದನಂತರ 2014 December 5 ಮೊದಲ ಬಾರಿಗೆ ಮಣ್ಣಿನ ದಿನವನ್ನ ಆಚರಿಸಲಾಯಿತು ಮೇಡಮ್. ಅಂದಿನಿಂದ ಪ್ರತಿ ವರ್ಷ ಕೂಡ ನಾವು ಮಣ್ಣಿನ ದಿನವನ್ನ, ವಿಶ್ವ ಮಣ್ಣಿನ ದಿನವನ್ನ ಆಚರಿಸ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಮಣ್ಣು ಅಂತಂದ್ರೆ ನಮ್ಮ ರೈತ ಬಾಂಧವರು ಭೂಮಿ ಅಂತಾರೆ. ಸೊ ಮಣ್ಣು ಅಂತಂದ್ರೆ ನಾವು ಹೇಗೆ ಅದನ್ನ ವಿಶ್ಲೇಷಣೆ ಮಾಡಬಹುದು, ವ್ಯಾಖ್ಯಾನ ಕೊಡಬಹುದು ಅಂತಂದ್ರೆ, ಇದು ಒಂದು ಮೇಲ್ಪದರು ಅಂತ ಹೇಳ್ಬೋದು. ಮಣ್ಣು ಅಂತಂದ್ರೆ ಮೇಲ್ಪದರ ಅಂತ ಹೇಳ್ಬೋದು. ಸಾವಯವ ಮತ್ತು ಅಜೈವಿಕ ವಸ್ತುಗಳನ್ನ ಒಳಗೊಂಡಿದ್ದು, ಜೊತೆಗೆ ಆಹಾರ ಉತ್ಪಾದನೆ ಮತ್ತು ಪರಿಸರ ವ್ಯವಸ್ಥೆಗೆ ಇದು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ನಾವು ಸಂರಕ್ಷಣೆ ಹೇಗೆ ನಾವು ಮಾಡಬೇಕು ಅಂತಂತಂದ್ರೆ, ಈಗ ತಾವು ಹೇಳ್ತಾ ಇದ್ದೀರಿ ಇಳಿಜಾರಿಗೆ ಅಡ್ಲಾಗಿ ನಾವು ಅಂದ್ರೆ ಉಳುಮೆ ಮಾಡಬೇಕು, ಮಣ್ಣಿನ ಒಂದು ಅಂದ್ರೆ ಸವಕಳ ಅದನ್ನ ಹರಿದು ಹೋಗದ ಹಾಗೆ, ಮಣ್ಣು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗದ ಹಾಗೆ. ಆಮೇಲೆ ಅರಣ್ಯ ನಾಶವನ್ನು ನಾವು ತಪ್ಪಿಸಬೇಕು. ಗಿಡಗಳನ್ನ ವಿಶೇಷವಾಗಿ ರೂಪದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮನೆಯ ಸುತ್ತಮುತ್ತಲಿನ ಗಿಡಗಳನ್ನ ನಾವು ನೆಡ್ತಕ್ಕಂತ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ಬೇಕು. ಅದರ ಜೊತೆಗೆ ಏನು ಮತ್ತೆ ನಿರ್ಮಾಣ ಮತ್ತು ಈ ಒಂದು ಚಟುವಟಿಕೆಗಳು ಏನು ಇದಾವೆ, ಆ ಒಂದು ಚಟುವಟಿಕೆಗಳಿಂದ ನಾವು ಸಂರಕ್ಷಣೆ ಮಾಡಬಹುದು. ಮತ್ತೆ ಇದರ ಜೊತೆಗೆ ಬೇರೆ ಒಂದು ಕ್ರಮಗಳು ಕೂಡ ನಾವು ಅನುಸರಿಸಬೇಕು ಅಂತ ಮೇಡಮ್. ಈಗ ನಾವು ಇದ್ರ ಬಗ್ಗೆ ಅಂತಂದ್ರೆ ಈಗ ಒಟ್ಟಾರೆಯಾಗಿ ಈ ಒಂದು ಮಣ್ಣು ಆಮೇಲೆ ಇತ್ತೀಚಿನ ಒಂದು ದಿನಗಳಲ್ಲಿ ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ ಮೇಡಮ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಸಾಯಿಲ್ ಹೆಲ್ತ್ ಕಾರ್ಡ್ ಇವನ್ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾವು ಪ್ರಯೋಗಾಲಯದಲ್ಲಿ 12 ಅಂಶ ಅಥವಾ ಪ್ಯಾರಾಮೀಟರ್ ವಿಶ್ಲೇಷಣೆ ಮಾಡ್ತೀವಿ. ಸೊ ಅದರಲ್ಲಿ ಆ ಜಮೀನಿನ ಪೋಷಕಾಂಶ ಕಡಿಮೆ ಅಥವಾ ಜಾಸ್ತಿ ಇರೋದನ್ನ ತೋರಿಸ್ತದೆ. ಸೊ ಅದರ ಮೇಲೆ ರೆಕಮೆಂಡೇಶನ್ ಶಿಫಾರಸು ಸಹ ಇದರಲ್ಲಿ ಇರುತ್ತದೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ. ಈಗ ಇದು ಹೇಗೆ ಮೇಡಮ್, ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡ್ತೀರಾ ಯಾವ ರೀತಿಯಿಂದ? ಹೌದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಕೂಡ ಇದು ಮಾಡ್ತೀರಾ. ಇದರ ಜೊತೆಗೆ ಈಗ ನಾವು ಇನ್ನೇನಂತಂದ್ರೆ ನಮ್ಮ ಒಂದು ರಾಜ್ಯದ ಮಣ್ಣುಗಳ ಒಂದು ವಿಧಗಳಿಗೆ ಬಂದ್ರೆ ಹೆಚ್ಚು ಕಡಿಮೆಯಾಗಿ ಒಂದು 7-8 ವಿಧಗಳನ್ನ ನಾವು ಮಾಡಬಹುದು ಅಲ್ವಾ ಮೇಡಮ್? ಕೆಂಪು ಮಣ್ಣು ಅಂತ ಹೇಳ್ಬಿಟ್ಟು, ಕಪ್ಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮೆಕ್ಕಲು ಮಣ್ಣು, ಮಿಶ್ರ ಕೆಂಪು ಮತ್ತು ಕಪ್ಪು ಮಣ್ಣು, ಲ್ಯಾಟ್ರೈಟಿಕ್ ಕಪ್ಪು ಮಣ್ಣು, ಆಮೇಲೆ ಬೇರೆ ಒಂದು ಕರಾವಳಿ ಮರಳು ಮಿಶ್ರಿತ ಮಣ್ಣು ಅಂತ ನಾವು ಕೂಡ ಹೇಳ್ಬಹುದು. ಈಗ ಒಂದು ವಾಟ್ಸಪ್ ಸಂಖ್ಯೆ, ವಾಟ್ಸಪ್ನ ಒಂದು ಸಂದೇಶ ನೋಡೋಣ ಮೇಡಮ್. ಇವರು ಶಿವಮೊಗ್ಗದಿಂದ ಮುರುಳಿಧರ್ ಅವರು, ನಮ್ಮ ಆಕಾಶವಾಣಿ ಕೇಳುಗರು ಹೌದು, ಪ್ರತಿನಿತ್ಯ ಎಲ್ಲಾ ಕಾರ್ಯಕ್ರಮ ಕೇಳುಗರು ಹೌದು, ಇವರು ರೈತರು ಕೂಡ. ಇವ್ರು ಏನ್ ಕೇಳಿದಾರೆ ಅಂತಂದ್ರೆ, ಸಾವಯವ ರೀತಿಯಲ್ಲಿ ಬೆಳೆ ಮಾಡುವವರು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕಾ? ಇನ್ನು ಪರೀಕ್ಷೆ ಮಾಡಿಸಿದರೆ ಯಾವ ರೀತಿಯ ಗೊಬ್ಬರಗಳನ್ನ ಶಿಫಾರಸು ಮಾಡುತ್ತೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಪರೀಕ್ಷೆ ಮಾಡಿಸಿದ್ರೆ ಒಳ್ಳೇದು, ಆ ಫಲಿತಾಂಶದ ಮೇಲೆ ಶಿಫಾರಸು ಬರುತ್ತೆ ಕಾರ್ಡ್ ಅಲ್ಲಿ. ಅಂದ್ರೆ ಇದು ಸಾವಯವ ಇರ್ಲಿ ರಾಸಾಯನಿಕ ಇರ್ಲಿ ಅಲ್ವಾ? ರಾಸಾಯನಿಕ ಕ್ರಮ ಇರ್ಲಿ ಸಾವಯವ ಕ್ರಮ ಇರ್ಲಿ ಮಾಡಿಸಲೇಬೇಕು. ಮತ್ತೆ ಅದರ ಒಂದು ಆಧಾರದ ಮೇಲೆ ಅಂತಂದ್ರೆ ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಇದು ಸಾವಯವ ಕೊಡ್ಬೇಕಾ ಇಲ್ಲ ರಾಸಾಯನಿಕ ಕೊಡ್ಬೇಕಾ ಅಂತ ಅನ್ನೋದು ನಿರ್ಧರಿಸಬೇಕು. ಇನ್ನ ಒಂದು ವಾಟ್ಸಪ್ ಸಂದೇಶ ಬಂದಿದೆ ಭೈರೇಶ್ ದಾನವಾಡಿ ಹಳ್ಳಿಯಿಂದ. ಮೇಡಮ್, ಮತ್ತೊಂದು ಪ್ರಶ್ನೆ, ನಾವು ನಮ್ಮ ಅಡಿಕೆ ತೋಟಕ್ಕೆ ಪ್ರತಿ ವರ್ಷ ಸುಣ್ಣವನ್ನ ಹಾಕ್ಬಿಟ್ಟಿದ್ದೇವೆ, ಇದರಿಂದ ಮಣ್ಣಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಪ್ರತಿ ವರ್ಷ ಮೊದಲು ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಅದರಲ್ಲಿ ರಸಸಾರ ಕಮ್ಮಿ ಇದ್ರೆ, ಅಂದ್ರೆ 6.5 ಕಡಿಮೆ ಇದ್ರೆ ಸುಣ್ಣ ಹಾಕ್ಬೇಕು. ಸುಣ್ಣ ಹಾಕ್ಬೇಕು ಅಂತ ಹೇಳ್ತೀರಾ? ರೈತ ಬಾಂಧವರೇ, ಇದು ಆಗಿತ್ತು ಇವತ್ತಿನ ನೇರ ಫೋನಿನ್ ಕಾರ್ಯಕ್ರಮ. ತಾಂತ್ರಿಕ ದೋಷದಿಂದ ನಮಗೆ ಕರೆ ಸ್ವೀಕಾರ ಮಾಡಲು ಸಾಧ್ಯ, ಅಂದ್ರೆ ಅವರು ಮಾತಾಡಿದ್ ಕೇಳ್ತಾ ಇದೆ, ನಾವು ಮಾತಾಡಿದ್ ಕೇಳಿಸ್ತಾ ಇಲ್ಲ. ಸೊ ಹಾಗಾಗಿ ವಾಟ್ಸಪ್ ಮುಖಾಂತರ ಕೆಲವೊಂದು ಸಂದೇಶಗಳು ಬಂದವು. ಅದಕ್ಕೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಶಿವಮೊಗ್ಗದವರು ಮಮತಾ ಆರ್ ಮೇಡಮ್ ಅವರು ಉತ್ತರ ಕೊಟ್ಟರು. ಉತ್ತರ ತಮಗೆ ತಲುಪಿದೆ, ಸಮಾಧಾನ ಆಗಿದೆ ಅಂತ ಅನ್ಕೊಳ್ಳೋಣ. ಇದ್ರ ಜೊತೆಗೆ ಈಗ ಇವತ್ತಿನ ಒಂದು ಹವಾಮಾನ ವರದಿ ನಾವು ತಿಳಿದುಕೊಳ್ಳೋಣ. ಇಂದು ಶಿವಮೊಗ್ಗ ಭದ್ರಾವತಿಯಲ್ಲಿ 26°C ಕನಿಷ್ಠ ಅಂದ್ರೆ ಗರಿಷ್ಠ ತಾಪಮಾನ ಇತ್ತು, 21°C ಕನಿಷ್ಠ ತಾಪಮಾನ. ಇದರ ಜೊತೆಗೆ ಏನಂತಂತಂದ್ರೆ ಬೆಳಿಗ್ಗೆಯಿಂದ ಶಿವಮೊಗ್ಗ ಭದ್ರಾವತಿಯಲ್ಲಿ ಒಂದ್ ಸ್ವಲ್ಪ ಮಳೆ ಆಗೋದು ಮತ್ತೆ ಬಿಸಿಲು ಬೀಳೋ ಒಂದು ವಾತಾವರಣ ಕೂಡ ಇತ್ತು. ಮೋಡಕ್ಕೆ ಒಂದು ನಾಳೆ ಒಂದು ಮುನ್ಸೂಚನೆ ಪ್ರಕಾರ ಮಳೆ ಆಗಬಹುದಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು. ಜೊತೆಗೆ ಕರಾವಳಿ ಜಿಲ್ಲೆಯ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ತುಂಬಾ ಜೋರಾಗಿ ಮಳೆ ಆಗುವ ಒಂದು ಸಂದರ್ಭ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಲಿಂಗನಮಕ್ಕಿ ಜಲಾಶಯ ಇಂದಿನ ನೀರಿನ ಮಟ್ಟ 1793.65 ಅಡಿ, ಭದ್ರಾ ಜಲಾಶಯ 1170.9 ಅಡಿ, ಆಮೇಲೆ ಹಾರಂಗಿ ಜಲಾಶಯ 2853.25 ಅಡಿ, ಕಬಿನಿ ಜಲಾಶಯ 2280 ಅಡಿ, ಮಾಣಿ ಜಲಾಶಯ 585.50 ಅಡಿ ಇಂದಿನ ಒಂದು ಜಲಾಶಯದ ನೀರಿನ ಮಟ್ಟ ಆಗಿತ್ತು. ಆಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಒಂದು ಮಾಹಿತಿಗೆ ಬಂದ್ರೆ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಒಂದು ಅಡಿಕೆ ಧಾರಣೆ ಹೀಗಿತ್ತು. ರೈತ ಬಾಂಧವರೇ, ಸರಕು ಅಡಿಕೆ ಕನಿಷ್ಠ 55,000 ರೂಪಾಯಿ, ಗರಿಷ್ಠ 97,796 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಬೆಟ್ಟೆ ಅಡಿಕೆ 53,099 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 60,603 ರೂಪಾಯಿ ಇತ್ತು. ರಾಶಿ ಇಡಿ ಅಡಿಕೆ ಕನಿಷ್ಠ 46,858 ಪ್ರತಿ ಕ್ವಿಂಟಾಲ್ನಂತೆ ಇದ್ರೆ ಗರಿಷ್ಠ 56,899 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 18,101 ರೂಪಾಯಿ ಆದರೆ ಗರಿಷ್ಠ 29,299 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆಯಾಗಿತ್ತು. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಂದರೆ ಬಿಳಿಗೋಟು ಅಡಿಕೆ ಕನಿಷ್ಠ 13,099 ರೂಪಾಯಿ, ಗರಿಷ್ಠ 25,599 ರೂಪಾಯಿ. ಚಾಲಿ ಅಡಿಕೆ 18,699, ಗರಿಷ್ಠ 36,699 ರೂಪಾಯಿ. ಕೋಕಾ ಅಡಿಕೆ 9,100 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 22,599 ಬೆಲೆ.